ಅಣ್ಣ ಗುರು ಮಳೆ ರಾಜ ಬೋದಿಟ್ಟ ತೋರಿದ್ದಾರೆ. ಜಮಖಂಡಿ ತಾಲೂಕಿನಾಗ ವಾಸುಳ ಕ್ವಾನೂರ, ಜಮಖಂಡಿ ತಾಲೂಕಿನಾಗ ವಾಸುಳ ಕ್ವಾನೂರ, ಗುರುವ ಕರಿ ಅಣ್ಣ ಪಾದ ಹಿಡಿಬೇಕ ಬೋದಿಟ್ಟ ತೋರಿದ್ದಾರೆ. ವರವ ತೋರಸ ನನ್ನ ಗುರುವ ಮಳೆ ರಾಜ ಬೋದಿಟ್ಟ ತೋರಿದ್ದಾರೆ. ವರವ ತೋರಸ ನನ್ನ ಗುರುವ ಮಳೆ ರಾಜ ಬೋದಿಟ್ಟ ತೋರಿದ್ದಾರೆ. ವರವ ತೋರಸ ನನ್ನ ಗುರುವ ಮಳೆ ರಾಜ ಬೋದಿಟ್ಟ ತೋರಿದ್ದಾರೆ. ವರವ ತೋರಸ ನನ್ನ ಗುರುವ ಮಳೆ ರಾಜ ಬೋದಿಟ್ಟ ತೋರಿದ್ದಾರೆ. ವರವ ತೋರಸ ನನ್ನ ಗುರುವ ಮಳೆ ರಾಜ ಬೋದಿಟ್ಟ ತೋರಿದ್ದಾರೆ. ಸಂಪ್ರದಾಯದ ಪದಗಳನ್ನ ಕೇಳುತ್ತಿರುವಿರಿ. ಜಾನ ರೋಲದಾಗ ಜಾನಿಯಾಗಿ ಬೆಳೆದಿತ್ತು ಪುಂಡಿಯ ಪಲ್ಲೆ, ಎದರ ಬದರ ಇಬ್ಬರ ಕೂಡಿ ತರದಾರವು ನಿನ್ನ, ಎದರ ಬದರ ಇಬ್ಬರ ಕೂಡಿ ತರದಾರವು ನಿನ್ನ, ಎದರ ಬದರ ಇಬ್ಬರ ಕೂಡಿ ತರದಾರವು ನಿನ್ನ, ಎದರ ಬದರ ಇಬ್ಬರ ಕೂಡಿ ತರದಾರವು ನಿನ್ನ, ರಣ್ಣದ ಮರದಾಗ ಚಿನ್ನದ ಪಲ್ಲೆ ಸುರಿಯಾರವು ನಿನ್ನ, ರಣ್ಣದ ಮರದಾಗ ಚಿನ್ನದ ಪಲ್ಲೆ ಸುರಿಯಾರವು ನಿನ್ನ, ರಣ್ಣದ ಮರದಾಗ ಚಿನ್ನದ ಪಲ್ಲೆ ಸುರಿಯಾರವು ನಿನ್ನ, ರಣ್ಣದ ಮರದಾಗ ಚಿನ್ನದ ಪಲ್ಲೆ ಸುರಿಯಾರವು ನಿನ್ನ, ರಣ್ಣದುಗರಿಲಿ ಚಿನ್ನದ ಪಲ್ಲೆ ಸೋಸ್ಯಾರವು ನಿನ್ನ, ರಣ್ಣದುಗರಿಲಿ ಚಿನ್ನದ ಪಲ್ಲೆ ಸೋಸ್ಯಾರವು ನಿನ್ನ, ರಣ್ಣದುಗರಿಲಿ ಚಿನ್ನದ ಪಲ್ಲೆ ಸೋಸ್ಯಾರವು ನಿನ್ನ, ರಣ್ಣದುಗರಿಲಿ ಚಿನ್ನದ ಪಲ್ಲೆ ಸೋಸ್ಯಾರವು ನಿನ್ನ, ರಣ್ಣದ ಕಲ್ಲಾಗ ಚಿನ್ನದ ನುಚ್ಚ ಒಡೆದಾರವು ನಿನಗ, ರಣ್ಣದ ಕಲ್ಲಾಗ ಚಿನ್ನದ ನುಚ್ಚ ಒಡೆದಾರವು ನಿನಗ, ರಣ್ಣದ ಕಲ್ಲಾಗ ಚಿನ್ನದ ನುಚ್ಚ ಒಡೆದಾರವು ನಿನಗ, ರಣ್ಣದ ಕಲ್ಲಾಗ ಚಿನ್ನದ ನುಚ್ಚ ಒಡೆದಾರವು ನಿನಗ, ಗಡಿನಾಡಕ್ಕೋಗಿ ಗಡಿಗೇನಾದರೂ ತಂದಾರವು ನಿನಗ, ಗಡಿನಾಡಕ್ಕೋಗಿ ಗಡಿಗೇನಾದರೂ ತಂದಾರವು ನಿನಗ, ಗಡಿನಾಡಕ್ಕೋಗಿ ಗಡಿಗೇನಾದರೂ ತಂದಾರವು ನಿನಗ, ಗಡಿನಾಡಕ್ಕೋಗಿ ಗಡಿಗೇನಾದರೂ ತಂದಾರವು ನಿನಗ, ಮುಚ್ಚಳಕ್ಕೋಗಿ ಮುಚ್ಚಳಾದರೂ ತಂದಾರವು ನಿನಗ, ಮುಚ್ಚಳಕ್ಕೋಗಿ ಮುಚ್ಚಳಾದರೂ ತಂದಾರವು ನಿನಗ, ಮುಚ್ಚಳಕ್ಕೋಗಿ ಮುಚ್ಚಳಾದರೂ ತಂದಾರವು ನಿನಗ, ಮುಚ್ಚಳಕ್ಕೋಗಿ ಮುಚ್ಚಳಾದರೂ ತಂದಾರವು ನಿನಗ, ಉಪ್ಪನಾಳಕ್ಕೋಗಿ ಉಪ್ಪರಾದರೂ ತಂದಾರವು ನಿನಗ, ಉಪ್ಪನಾಳಕ್ಕೋಗಿ ಉಪ್ಪಜಾರರು ತಂದಾರವು ನಿನಗ, ಉಪ್ಪನಾಳಕ್ಕೋಗಿ ಉಪ್ಪನಾದರೂ ತಂದಾರವು ನಿನಗ, ಉಪ್ಪನಾಳಕ್ಕೋಗಿ ಉಪ್ಪಜಾರರಿಗೆ ತಂದಾರವು ನಿನಗ, ಉಪ್ಪನಾಳಕ್ಕೋಗಿ ಉಪ್ಪನಾರಿಗೆ ತಂದಾರವು ನಿನಗ, ಹುಟ್ಟನಾಳಕ್ಕೋಗಿ ಹುಟ್ಟನಾದರೂ ತಂದಾರವು ನಿನಗ, ಹುಟ್ಟನಾಳಕ್ಕೋಗಿ ಹುಟ್ಟನಾದರೂ ತಂದಾರವು ನಿನಗ, ಹುಟ್ಟನಾಳಕ್ಕೋಗಿ ಹುಟ್ಟನಾದರೂ ತಂದಾರವು ನಿನಗ, ಹುಟ್ಟನಾಳಕ್ಕೋಗಿ ಹುಟ್ಟನಾದರೂ ತಂದಾರವು ಉಪಚಾರವು ನಿನ್ನ ಇದರ ಪದರ ಇಬ್ಬರ ಕೂಡಿ ಮುಗಚಾರವು ನಿನ್ನ ಇದರ ಪದರ ಇಬ್ಬರ ಕೂಡೆ ಮುಗಚಾರವು ನಿನ್ನ ಇದರ ಪದರ ಇಬ್ಬರ ಕೂಡಿ ಮುಗಚಾರವು ನಿನ್ನ ಬಾಗಲ ಕ್ವಾಟ್ಯಾಗ ಬಂಗಾರಾಜ ಪುಂಡಿಯ ಪಲ್ಯ ಬಾಗಲ ಕ್ವಾಟ್ಯಾಗ ಬಂಗಾರಾಜ ಪುಂಡಿಯ ಪಲ್ಯ ಬಾಗಲ ಕ್ವಾಟ್ಯಾಗ ಬಂಗಾರಾಜ ಪುಂಡಿಯ ಪಲ್ಯ ಬಾಗಲ ಕ್ವಾಟ್ಯಾಗ ಬಂಗಾರಾಜ ಪುಂಡಿಯ ಪಲ್ಯ ಹಲ್ಲ ಮುದುಕಿಗೆ ಬೆಲ್ಲನಾದ ಪುಂಡಿಯ ಪಲ್ಯ ಹಲ್ಲಿಡದ ಮುದುಕಿಗೆ ಬೆಲ್ಲ